ನಡಿ ನಡಿ ಪೂಜಾವ ಮಾಡುತ್ತ ಪೂಜರನ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜರನ ಬಂದಿದ್ದಾನೆ, ನಡಿ ನಡಿ ಪೂಜಾವ ಮಾಡುತ್ತ ಪೂಜರನ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜರನ ಬಂದಿದ್ದಾನೆ. ಆ ತಾಟದಂದೆಲಿಯೇ ನನ್ನವ ಈ ತಾಟದಂದೆಲಿಯೇ, ಮ್ಯಾಗಳೆ ತೋಟದ ಕುಳಿಯಲಿ ತಗೊಂಡದೆ ಅಮ್ಮಗ ಬಂದಿದ್ದೇವೆ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೆರನ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೆರನ ಬಂದಿದ್ದಾನೆ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೆರನ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೆರನ ಬಂದಿದ್ದಾನೆ. ಆ ತೋಟದಂದು ನನ್ನವ ಈ ತೋಟದಂದು, ಮ್ಯಾಗಳೆ ತೋಟದ ನೆನೆದಂಡಿ ತಗೊಂಡ ಕರಿಯ ಮಗ ಬಂದಿದ್ದೇವೆ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೆರನ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೆರನ ಬಂದಿದ್ದಾನೆ, ನಡಿ ನಡಿ ಪೂಜಾವ ಮಾಡುತ್ತ ಪೂಜೆರನ ಬಂದಿದ್ದಾನೆ, ನಡಿ ನಡಿ ಪೂಜೆವ ಮಾಡುತ್ತ ಪೂಜೆರನ ಬಂದಿದ್ದಾನೆ. ಅನ್ನ ತಮ್ಮರ ನೋಡಿ ಒಂದ ಚುರಿ ನೀಡದೆ ವಂದಿಸಿ ಬೆಂದ ಕೊರೆದಾರೆ, ಸೋವನೀರೇ ಸೋಬಾನೀರೇ ವಂದಿಸಿ ಬೆಂದ ಕೊರೆದಾರೆ, ಸೋವನೀರೇ ಸೋಬಾನೀರೇ ಮುಂದೆ ಕೇಳಿ. ಮದುಮಗನಿಗೆ ಬಾಸಿಂಗ ಕಟ್ಟುವಾಗ ಕೂಡಿ ಬಾಳುವ ನೀತಿಯನ್ನು ಹೇಳುವ ಹಾಡು. ತಂದಿ ಮಕ್ಕಳ ನೀವ ಒಂದ ಚೊರಿ ನೀಡದೆ ವಂದಿಸಿ ಬೆಂಡ ಕೊರೆದಾರೆ, ಸೋ ನೀರೇ ಸೋಬಾನ ನೀರೇ ಸೋಬಾನ ನೀರೇ ವಂದಿಸಿ ಬೆಂಡ